ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಮಣ್ಣಿನ ಮಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಬೆಳಮಿಗಿ ಗ್ರಾಮದ ರೈತರಾದ ಶರಣಬಸಪ್ಪ ಖಂಡೇರಾಯ ಮುರುಡ್ ಅವರೊಂದಿಗಿನ ಸಂದರ್ಶನ ಕೇಳೋಣಂತ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತ ನಮ್ಮ ಕಾರ್ಯಕ್ರಮದೊಳಗೆ ಆಳಂದ ತಾಲೂಕು ಬೆಳಮಿಗಿ ಗ್ರಾಮದ ಅನುಭವಿ ರೈತರಾಗಿರುವಂತಹ ಶರಣಬಸಪ್ಪ ಖಂಡೇರಾಯ ಮುರುಳ್ ಅವರು ನಮ್ಮ ಜೊತೆಗಿದ್ದಾರೆ. ಶರಣಬಸಪ್ಪ ಮುರುಳ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಸುಮಾರು 30 ವರ್ಷಗಳ ಅನುಭವ ಶರಣಬಸಪ್ಪ ಅವರಿಗೆ ಒಕ್ಕಲ್ತನದೊಳಗ ಅದ. 18 ಎಕರೆ ಜಮೀನು ಅವರು ಕೃಷಿ ಮಾಡ್ತಾ ಇದ್ದಾರೆ. ಎಲ್ಲ ನೀರಾವರಿ ಆಗ್ತಾ ಇರುವಂತಹದ್ದು ಬಹಳ ಖುಷಿ ಕೊಡುವಂತಹದ್ದು. ಮೇಲೆ ಕೆರೆ ಅದ, ಆಮೇಲೆ ಅವರ ತೋಟದೊಳಗ ಒಂದ್ 2 ಬಾವಿಗಳು ಮತ್ತು ಬೋರ್ವೆಲ್ ಕೂಡ ಅದಾವ. ತೊಗರಿ, ತರಕಾರಿ ಬೆಳೆಗಳನ್ನ, ಹೈನು ಕೂಡ ಇದೆ, ಕಬ್ಬು ಬೆಳೀತಾ ಇದ್ದಾರೆ, ನಿಂಬೆ, ಹಿಂಗ ಬೇರೆ ಬೇರೆ ಬೆಳೆಗಳನ್ನ ಅವರು ಬೆಳೆದು ಇಲ್ಲಿ ತನಕ ಕೃಷಿ ಮಾಡ್ಕೋತ ಬಂದಾರ. ಅವರ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ಇನ್ನು ಮುಂದಿನ ದಿನಗಳಲ್ಲಿ ರೇಷ್ಮೆ ಕೂಡ ಮಾಡುವಂತಹ ಒಂದು ಚಟುವಟಿಕೆಯನ್ನ ಅವರು ಆರಿಸಿಕೊಂಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಅವರ ಒಂದು ಮಾಹಿತಿ ಏನದ ಅದನ್ನು ಕೇಳೋಣ. ಅವರ ಅನುಭವಗಳು ತಮಗೆಲ್ಲ ದಾರಿದೀಪ ಆಗಬಹುದು ಅಂತ ಹೇಳಿ ಭಾವಿಸ್ತೀವಿ. ಶರಣಬಸಪ್ಪ ಅವರೇ, ಈಗ 30 ವರ್ಷಗಳಿಂದ ತಾವು ಒಕ್ಕಲ್ತನ ಮಾಡ್ತಾ ಇದ್ದೀರಿ 18 ಎಕರೆ ಜಮೀನೊಳಗೆ? ಹೌದು ಸರ್. ಮೊದಲಿನಿಂದನು 18 ಎಕರೆ ಜಮೀನೊಳಗೆ ಮಾಡ್ತಾ ಇದ್ದೀರಿ ತಾವು? ಇಲ್ಲ ಸರ್, ಮೊದಲು 14 ಎಕರೆ ಐತ್ರಿ. ನಾವು ಒಕ್ಕಲ್ತನ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ತಮ್ಮ ನಾವು ಸೇರಿ 4 ಎಕರೆ ತೊಂಡಿವಿ ಸರ್. ಊರ್ ಪಕ್ಕ ಇದ್ದಿದ್ದು ತೊಂಡಿವಿ 4 ಎಕರೆ. ಆ 4 ಎಕರೆ ತೊಂಡಿದ್ರಾಗೆ ಬೋರ್ ಹೊಡಿಸಿವಿ, ನೀರ್ನು ಚೆನ್ನಾಗಿ ಬಂದ ಸರ್. ಹೌದಾ? ಮೊದಲು ಕೆರೆ ಇದ್ದಿಲ್ಲ ಸರ್ ನಮ್ಮಲ್ಲಿ. ರವಿ ನಾಯಕ ಸಾಹೇಬ್ರು ಮಂತ್ರಿ ಆದ್ರಲ್ಲಿ ಬೆಳಮಿಗಿ ಸಾಹ್ ಅವರು, ಅವ್ರ ಮಂತ್ರಿ ಆದ್ಮ್ಯಾಗ ಕೆರೆ ಕಟ್ಸ್ಯಾರ ಸರ್ ಅಲ್ಲೊಂದು. ಆ ಕೆರೆಯಿಂದ ನಮ್ಮದೊಂದು 15-20 ಜನ ರೈತರಿಗೆ ಫುಲ್ ನೀರ್ ಅದ ಸರ್. 2-3 ಮೋಟರ್ ಹಚ್ಚರ್ಬಿ ನೀರ್ ಬೆಳೆಯಂಗಿಲ್ಲ, ನೀರಂತೂ ಸಾಕಷ್ಟು ಅದ. ಈ ವರ್ಷ ಮಳೆಗಾಲ ಕಡಿಮೆ ಅದ ಅಂದ್ರೆ ಕೆರೆ ಲೆವೆಲ್ ಅದನ್ನೇ. ಹೌದಾ? ಕೆರೆ ಒಳಗೆ ನೀರ್ ಕಡಿಮೆ ಆಗಿಲ್ಲ? ಆಗಿಲ್ಲ ಸರ್ ಇನ್ನ. ಅಂದ್ರೆ ನಿಮಗ ಬಾವಿಗೆ ನೀರು ಕೆರೆಯಿಂದ ಜಿನಗಿ ಬರ್ತಾವ ಅಂತೀರಿ? ಏನ್ ನಿಮ್ಮ ಬಾವಿಗೆ ಇರುವಂತಹ ಸೆಲೆನೆ ಬೇರೆ ಅದಾರಿ? ಇಲ್ಲ ಸರ್, ಆ ಕೆರೆ ನೀರೇ ನೆಲದಂದೇ ಬರ್ತಾರ. ನೆಲದಂದೇ ಬರ್ತದ? ನೆಲದಂದೇ ಬರ್ತಾರಿ. ಕೆರೆ ಮಾಡೋದಕ್ಕಿಂತ ಮೊದಲೇ ನಾ ಒಕ್ಕಲ್ತಂದಾಗಿದ್ ಸರ್. ಬಟ್ ಕೆರೆ ಮಾಡೋಕಿನ ಮೊದಲು ನಮ್ಮಲ್ಲಿ ನೀರ್ ಇದ್ದಿಲ್ಲ ಸರ್. ಇರ್ಲಿಲ್ಲ ನಿಮ್ಮಲ್ಲಿ? ಆ ನೀರ್ ಇರ್ಲಾರ ಮಟ್ಟಿಗೆ 2 ಬಾವಿ ಹೊಡೆದಿವಿ ಸರ್ ನಾವು. ಈಗ ಸದ್ಯ ಒಂದೇ ಬಾವಿಗೆ ಭರ್ಪೂರ್ ನೀರ್ ಅದರಿ. ಒಂದೇ ಬಾವಿದಾಗೆ 3 ಮೋಟರ್ ಬೀಳಿಸಿವಿ, 10 HP ವರ್ಟಿಕಲ್ ಮೋಟರ್ ಅವ. 2000 ಫೀಟ್ ಪೈಪ್ ಲೈನ್ ನೀರ್ ಮಾಡಿವಿ. ಡ್ರಿಪ್ ಇರಿಗೇಷನ್ ಅದ, ರೇನ್ ಪೈಪ್ ಹಾಕ್ತಿವಿ, ಸ್ಪ್ರಿಂಕ್ಲರ್ ಇರಿಗೇಷನ್, ಎಲ್ಲಾ ತರದ ನೀರಾವರಿ ಇದ್ದಾಗ ಅದರ್ ಸರ್. ಅಂದ್ರೆ ಸಂಪೂರ್ಣ ಎಲ್ಲಾ ನಿಮ್ದು ನೆಲ ನೀರು ಉಣ್ತದ ಅಂತ? ಹೌದು ಸರ್, 18 ಎಕರೆ ಪೂರ್ತಿ ಉಣ್ತ ಸರ್. ಇದು ನೀವು ಶುರು ಮಾಡಿದಾಗ ಮೊದ್ಲು ಇರಲಿಲ್ಲ? ಯಾವಾಗ ನಿಮಗೆ ಕೆರೆ ವ್ಯವಸ್ಥೆ? ಯಾವಾಗ ಕೆರೆ ಆಗಿ 2016ದಾಗ ಕೆರೆ ಕೆಲಸ ಮುಗಿದಿತ್ತು ಸರ್. 2017ರಲ್ಲಿಂದ ಚಾಲೋ ಆಗಿದೆ ಸರ್. ಇದು ನೀರ್ ನಿಂತಿದ್ದು, ನೀರ್ ನಿಂತಿದ್ದು 2017ರಲ್ಲಿಂದ. 2016 ತನ ನೀರ್ ಬಹಳ ಕಡಿಮೆ ಇತ್ತು ಸರ್. ಬಾವಿ ಯಾವಾಗ ನೀವು ತಕೊಂಡ್ರಿ? ಬಾವಿ ಮೊದಲೇ ಹೊಡೆದಿವಿ ಸರ್. ಅಪ್ಪ ಅವ್ರ ಕೈ ಮ್ಯಾಗೆ ಒಂದ್ ಹೊಡೆದಿದ್ದಿತ್ತು, ಮುಂದೆ ನಾ ಒಕ್ಕಲ್ತನಕ್ ಬರಕಿನ ಮೊದಲು 2 ಬಾವಿ ಅವ್ರ ಕೈ ಮ್ಯಾಗಿಂದೇ ಆಗಿವ ಸರ್. ನಾ ಒಕ್ಕಲ್ತನಕ್ ಬಂದ ಮ್ಯಾಗ 4 ಗಜ ಡೀಪ್ ಹೆಚ್ಚಿಗೆ ಮಾಡಿದ್ವಿ. 4 ಗಜ ಅಂದ್ರೆ ಒಂದ್ 10-12 ಫೀಟ್ ಡೀಪ್ ಹೆಚ್ಚಿಗೆ ಮಾಡಿದ್ವಿ. ಕೆರೆ ಆಗಕಿನ ಮೊದಲೇ ಇರೋದು. ಈ ಕೆರೆ ಆದ್ಮ್ಯಾಗಂತೂ ಏನ್ ನಮ್ ಬಾಯಿಗ್ ತಳನೆ ಕಾಣಿಲ್ಲ ಅದು. ಹೌದಾ? ನೀರ್ ಇರ್ತದೆ ಸರ್. ಅಂದ್ರೆ ಚಲೋ ಬಸದ್ ಬರ್ತದ ನೀರು? ನೀರ್ ಇರ್ತದೆ ಸಾಕಷ್ಟು ನೀರು. ಯಾವತ್ತು 12 ತಿಂಗಳು ಇರ್ತದೆ ಅಂತ? ಇರ್ತದೆ ಸರ್. ಬ್ಯಾಸಿಯಾಗಿ ಏನ್ ತೊಂದರೆ ಆಗಂಗಿಲ್ಲ ಸರ್. ಆಗಿಲ್ಲ ಈ ಕೆರೆಗೆ ನೀರ್ ನಿಂತ ಮ್ಯಾಗ್ರೆ ಹೊಟ್ಟೆ ಆಗಿಲ್ಲ ಸರ್, ಕಾಲಿನೇ ಆಗಿಲ್ಲ. ಸ್ವಲ್ಪ ಸ್ವಲ್ಪ ಮಳೆಗಾಲ ಆದ್ರೆ ಕೆರೆ ಜಲ್ದಿ ತುಂಬುತ್ತದ್ರಿ. ಕೆರೆ ತುಂಬಿದ ಮ್ಯಾಗ ತೆಳಗ ಬಾವಿಗೆ ನೀರ್ ಬಂದೇ ಬರ್ತದೆ ಸರ್. ಎಷ್ಟು ದೊಡ್ಡದದ ಕೆರೆ? ಕೆರೆ ದೊಡ್ಡದೇ ಸರ್. ಅದು ಏನ್ರ ಒಂದು 30-40 ಎಕರೆ ಜಮೀನ್ ಹೋಗಿದೆ ಸರ್ ಅದ್ರ. ಹೌದೇನು? 30-40 ಎಕರೆ ಹೋಗಿದೆ ಸರ್. ನಿಮ್ಮ PUC ಆದ್ಮೇಲೆ ಏನ್ ಒಕ್ಕಲ್ತನ ನೀವು ಶುರು ಮಾಡಿದ್ರಿ, ಅವಾಗ ಏನ್ ಬೆಳೀತಾ ಇದ್ರಿ, ಮತ್ತೆ ಈಗೀಗ ಏನ್ ಬದಲಾವಣೆ ಆಗ್ಯಾವ? ತೋಟಗಾರಿಕೆ ಬೆಳೆಗಳಾದಾಗ ಈಗ ಹೆಚ್ಚಿನ ಆಸಕ್ತಿ ವಹಿಸುತ್ತೆ ಸರ್. ತೋಟಗಾರಿಕೆ ಬೆಳೆದಾಗ ಲಾಭ ಹೆಚ್ಚಿಗೆ ಆಗ್ತಾರೆ ಅಗ್ರಿಕಲ್ಚರ್ ಬೆಳೆಗಳಕ್ಕಿನ. ಅದಕ್ಕಾಗಿ ತೋಟಗಾರಿಕೆ ಮಾಡ್ತಾ ಇದೀವಿ. ಈ ದಿನ ಮೊದಲು ಕಲಂಗಡಿ ಮಾಡಿನ. ಹೊಸ ಹೊಸ ಬೀಜಗಳು ಕೃಷಿ ವಿಜ್ಞಾನ ಕೇಂದ್ರದಿಂದ ನಂಗೆ ಬಹಳ ಹೆಲ್ಪ್ ಅದರಿ. ನಮ್ಮ ಕೃಷಿ ವಿಜ್ಞಾನ ರಾಜು ತೆಗಳಿಸ ಅವರು ಹೊಸ ಬೀಜ ಇದು ಬೇಕು ಸರ್ ಅಂದ್ರೆ ಅವಾಗಿಂದ ಅವಾಗ ಏನಾರೇ ಮಾಡಿ ತರಿಸ್ಕೊಡ್ತಾರೆ. ಈ ವರ್ಷ ಆದ್ರೆ ಈಗ ತೊಗರಿನ ಹರೆಸ್ಟ್ ಮಾಡಿನ ಸರ್. ತೊಗರಿ ಕಟಾವ್ ಆಗ್ಯದ, ರಾಶಿ ಆಗ್ಯದ ನಮ್ದು. ಈಗ ಸೋಯಾಬಿನ ಒಂದು 125 ಪ್ಯಾಕೆಟ್ ಆಗಿತ್ತು, ಈಗ ತೊಗರಿ ಒಂದು 50 ಪ್ಯಾಕೆಟ್ ಆಗ್ಯದ ಸರ್. ಈಗ ತೊಗರಿ ತಕೊಂಡು ಈಗ ನಾ 7 ಬಿತ್ತಬೇಕಾದ ಕಾಯಸದ ಸರ್ ಅಮ್ಮ. ಈಗ ಬ್ಯಾಸಗಿ 7 ತರಿಸ್ಕೊಟ್ರು ಸರ್ ಅವರು. ಆಂಧ್ರದಿಂದ ಶ್ವೇತಾ ಅಂತೇಳಿ ಹೊಸ ವೆರೈಟಿ ಇದತ್ತ ಬ್ಯಾಸಗಿ. ಈಗ ತೊಗರಿ ತಕೊಂಡು ಮಾಡೋ ರೈತರಿಗೆ 7ರಿಂದ ಒಂದು ಅನುಕೂಲ ಅದ ಸರ್. ಈಗ ನಾ ಬೀದರ್ಕ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ಬಂದಿನಿ. ಅಲ್ಲಿ ಜಾಧವ್ ಸರ್ ಅಂತ ಹೇಳ ಸರ್ ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ. ಆ ಜಾಧವ್ ಸರ್ ಭೇಟಿ ಆದ್ಮೇಲೆ ಅವ್ರು ಶ್ವೇತಾ ವೆರೈಟಿ ಚಲೋ ಅದ ಹಾಗ್ರೆ ಅಂತ ಹೇಳಿದ್ರು. ಇಲ್ಲಿ ಬಂದು ಗಳಿಸರ್ ಕೇಳೋಣ, ಎಳ್ಳಿನ ಬೀಜ ಬಿ ತರ್ಸ್ಕೊಟ್ರ ಸರ್. ಈಗ ಒಂದ್ 10 ಎಕರೆ ಎಳ್ಳು ಹಾಕ್ಬೇಕಂತ ವಿಚಾರ ಮಾಡಿನಿ. ಬೇರೆ ಅದೊಂದ್ 4-5 ಎಕರೆದಾಗ ಉದ್ದಿಬಿ ಹಾಕ್ಬೇಕಲ್ಲಿತ್ತೀನಿ ಸರ್ ಬ್ಯಾಸಿಗಿದ. ಲಾಸ್ಟ್ ಟೈಮ್ ಸೋಯಾಬೀನ್ ಹಾಕಿದ್ ಸರ್ ನಾ, ಕೆಡಿಎಸ್ 753 ಅಂತೇಳಿ ವೆರೈಟಿ. ಆ ಕೆಡಿಎಸ್ 753 ಜರಾ ಹಳದಿ ರೋಗ ಉಂಟದ ಸರ್ ಬ್ಯಾಸಿಗೆ ಹಾಕದಾಗ. ಹಳದಿ ರೋಗ ಬಡೋ ಕಡೆಯಿಂದ ಜರಾ ಬ್ಯಾಡ್ರಿ ಈಗ ಬ್ಯಾಸಿಗೆ ಹಾಕ್ಬೇಡ್ರಿ ಅಂತ ಹೇಳೋರು. ಅದಕ್ಕಾಗಿ ಈಗ ಎಳ್ಳ ಉದ್ದ ಹಾಕ್ಬೇಕಂತ ವಿಚಾರ ಮಾಡಿನಿ ಸರ್. ಅಂದ್ರೆ ನಿಮಗ ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕ ಮೊದಲಿಂದ ಐತಿ ಅಂತ? ನಾ ಒಕ್ಕಲ್ತನಕ್ ಬಂದ ಮ್ಯಾಗ ಲಾಡ್ ಮುಗಳಿ ಒಬ್ಬರು ರೈತರದ ಸರ್ ಬಾಬುರಾವ್ ಹಿರಂಶೆಟ್ಟಿ ಇದ್ರು, ಅವ್ರು ನಂಗೆ ಒಯ್ದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಮಾಡಿಸರು. ಆಯಾಗ ಬಿ ಐ ಬೆಣಗಿ ಸರ್, ತೇಮಂತ್ ಹೆಗಡೆ ಸರ್ ಇದ್ರು, ಮತ್ತೆ ಹೆಗಡೆ ಸರ್ ಬಿ ಇದ್ರು ಬಾಗ. ಅಲ್ಲಿ ಹೇಳಿದ್ರೆ ನಾ ಹಂಗೆ ಕೃಷಿ ವಿಜ್ಞಾನ ಕೇಂದ್ರದ ಸಂಪರ್ಕದಾಗ ಇದ್ದೀನಿ ಸರ್. ಒಂದ್ಸಲ ಶ್ರೇಷ್ಠ ಕೃಷಿಕ ಅಂತೇಳಿ ಅವಾರ್ಡ್ ಬಿ ಕೊಡ್ಸ್ಯಾರ ಅವರು. ನಮ್ಮ ಅಗ್ರಿಕಲ್ಚರ್ ಆಫೀಸ್ಲಿಂದ ಬಿ ಆತ್ಮ ಯೋಜನೆದಾಗ ಅಲ್ಲಿ ಬಿ ಒಂದ್ಸಲ ಶ್ರೇಷ್ಠ ಕೃಷಿಕ ಅಂತೇಳಿ ಅವಾರ್ಡ್ ಕೊಡ್ಸ್ಯಾರ ಅವರು. ಎರಡ್ ಸಲ ಶ್ರೇಷ್ಠ ಕೃಷಿಕ ಅಂತೇಳಿ ಅವಾರ್ಡ್ ಸಿಕ್ಕ ಸರ್. ಅಂದ್ರೆ ಸಾಕಷ್ಟು ಏನು ಹೊಸ ಹೊಸ ವಿಚಾರ ಬಂದಾಗ ಅಥವಾ ಹೊಸ ತಳಿಗಳು ಬಂದಾಗ ಹೊಸ ತಂತ್ರಜ್ಞಾನ ಬಂದಾಗ ನಿಮ್ಮ ಹೊಲದೊಳಗೆ ತಾವು ಅದನ್ನ ತಗೊಂಡ್ ಹೋಗಿ ಪ್ರದರ್ಶನ ಮಾಡ್ತೀರಿ? ಪ್ರದರ್ಶನ ಮಾಡಿನ ಸರ್, ಬಹಳ ಸಲ ಕ್ಷೇತ್ರೋತ್ಸವ ಮಾಡಿನ ಹೊಸ ಹೊಸ ರೈತರಿಗೆ. ನಂಗ ಅನ್ಸ್ಬಿಟ್ಟು ನಮ್ಮೂರಾಗ ಹೊಸ ಬೆಳೆ ಯಾವ್ದೇ ತರಬೇಕಾದ್ರೆ ನಮ್ಮಲ್ಲಿ ಹಿಂದೆ ಬರುತ್ತೆ ಸರ್. ಕಾರಣ ಏನದಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಸರಿ ಸಂಪರ್ಕದ ನಿರಂತರ. ಅವ್ರು ಹೊಸ ಯಾವ್ದೇ ಬೀಜ ಬರಲಿ ನೀ ಹಾಕಪ್ಪ ಅಂತ ಹೇಳ್ತಾರ. ಅವ್ರು ನಾವು ಹಾಕದ ಮೇಲೆ ಮುಂದೆ ನೆಕ್ಸ್ಟ್ ಇಯರ್ ಬೇರೆದವ್ರು ಹಾಕಕ್ ಪ್ರಯತ್ನ ಪಡ್ತಾರ. ಅಲ್ಲಿ ನಮ್ಮಲ್ಲಿ ಹಳ್ಳಿಗಳದಾಗ ಜಲ್ದಿ ವಿಶ್ವಾಸ ಮಾಡಲ್ಲ ಸರ್, ಹೊಸ ಬೀಜ ಬಂದವ್ರು ವಿಶ್ವಾಸ ಮಾಡಲ್ಲ. ವಿಜ್ಞಾನಿಗಳಂದ್ರೆ ಈಗ ಇರೋದೇ ಅವ್ರು ನಮ್ಮ ಸಲಕ್ಕೆ ಇರೋ ರೈತರ ಸಲಕ್ಕೆ ಇರೋ. ಆದ್ರೆ ಹೆಚ್ಚಿನ ಜನ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಕ್ಕೆ ಹೋಗಲ್ಲ. ಸಂಸಾರ ಮಾಡಬೇಕಾದ್ರೆ ಹೆಂಗ್ ನಾವು ದೇವ್ರಗುಡಿ ಹೋಗ್ಬೇಕು, ಹಂಗ ಒಕ್ಕಲ್ತನ ಮಾಡಬೇಕಾದ್ರೆ ವಿಜ್ಞಾನ ಕೇಂದ್ರಕ್ಕೆ ಹೋಗ್ಬೇಕು ನನ್ನ ದೃಷ್ಟಿದಾಗ ಸರ್. ಹಂಗಾಗಿ ರೈತರಿಗೆ ಹೆಚ್ಚಿಗೆ ಹೇಳೋದ ಏನದಂದ್ರೆ ವಿಜ್ಞಾನ ಕೇಂದ್ರಗಳಿಗೆ ಭೇಟಿ ನೀಡ್ರಿ. ವಿಜ್ಞಾನಿಗಳು ರೈತರು ಯಾವಾಗ ಬರ್ತಾರ ಅಂತ ಹೇಳಿ ಹಾದಿ ಕಕ್ಕೋದ್ ಕೂತಾರ ಸರ್. ಅಲ್ಲಿ ವಿಜ್ಞಾನ ಕೇಂದ್ರದಾಗ ರೈತರು ಹೋಗ್ತಾ ಇರಲಿಲ್ಲ. ಪ್ರತಿಯೊಂದು ಬೆಳೆಗೆ ನಾವು ಯಾವುದೇ ಬೆಳೆ ಮಾಡಿ ಅದ್ರ ಬಗ್ಗೆ ಐಡಿಯಾ ಕೊಡೋರು, ನಾಲೆಜ್ ಕೊಡೋರು ವಿಜ್ಞಾನಿಗಳೇ ಸರ್. ಬೇರೆದವ್ರು ಯಾರು ಬರೋಬ್ಬರಿ ಅಂದ್ರೆ ರೈತರು ವಿಜ್ಞಾನಿಗಳ ಒಂದು ಸದುಪಯೋಗ ಅವ್ರೇನ್ ಸೇವೆ ಮಾಡ್ತಾ ಇದ್ದಾರೆ ಅದು ಬಹಳ ಮಟ್ಟಿಗೆ ತೋಳ್ತಾ ಇಲ್ಲ ಅಂತ ಹೇಳ್ತೀವಿ. ತೋಳಲಾಗ ರೈತರ ನಂಗೆ ಅನಿಸ್ತದೆ. ಅಲ್ಲಿ ಹೋದ್ರೆ 100% ವಿಜ್ಞಾನಿಗಳ ಸಲಹೆ ಮಾತ್ರ ಸಿಕ್ಕೇ ಸಿಗ್ತದೆ. ಈಗೇನು ನೀವು ನಿಮ್ಮ ಹೊಲದೊಳಗ ಅಥವಾ ತೋಟದೊಳಗ ಹೊಸ ತಳಿಗಳನ್ನ ಹಾಕಿರ್ತೀರಿ, ಬಂದ ಕೇಳ್ತಾರ ನಿಮಗೆ ರೈತರು ಇದು ಎಲ್ಲಿ ತಂದ್ರಿ, ಯಾರು ಹೇಳಿದ್ರೆ ನಿಮಗೆ ಅಂತೇಳಿ? ಅವಾಗ ನೀವು ಹೇಳಿದಾಗ ಸಹಿತ ನಿಮ್ಮಿಂದ ಪ್ರೇರಣೆ ತಗೊಂಡು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ಅವ್ರನ್ನ ಭೇಟಿಯಾಗಿ ತಾವು ಕೂಡ ಮುಂದುವರಿಯುವಂತಹ ಒಂದು ಅವಕಾಶ ಅವರಿಗೆ ಇದ್ದೇ ಇರ್ತದೆ. ಅಂತವ್ರು ತಮ್ಮಲ್ಲಿ ಸುತ್ತಮುತ್ತಲು ಎಲ್ಲರೂ ತಯಾರಾಗಿದ್ದಾರೆ. ಆತರ ಸರ್ ಆತರ ಒಂದ್ಸಲ ನಾವು ಕಲ್ಲಂಗಡಿ ಹಚ್ಚಬೇಕಂತ ವಿಚಾರ ಮಾಡಿದಾಗ ಸರ್, ಇಲ್ಲಿ ಕಾಂತರಾಜ್ ಸರ್ ಅಂತ ಹೇಳಿದ್ರು ಸರ್. ಹೌದು, ಕಾಂತರಾಜ್ ಸರ್ ಇದ್ದಾಗ ನೀವು ಇಬ್ಬರು ಮೊಗರೆ ಕಲ್ಲಂಗಡಿ ಹಚ್ಚಿದ್ರೆ ನಂಗೆ ತರಬೇತಿ ಕೊಡಕ್ಕಾಗಲ್ಲ, ಈ ಒಂದು 12 ಜನ ರೈತರು ಬರ್ರಿ ನಾ ತರಬೇತಿ ಕೊಡಿಸ್ತೀನಿ ಅಂದ್ರು. 12 ಜನ ನಡ್ರಪ್ಪ ಅಲ್ಲಿ ಕಲ್ಲಂಗಡಿ ತರಬೇತಿ ಕೊಡ್ತಾರೆ ಸರ್ ಅಂದ್ಯ. ಅಲ್ಲಿ ಹೋಗಿ 12 ಜನ ಒಂದು ಕ್ರೋಜರ್ ಕಟ್ಕೊಂಡು ಬಂದು ತರಬೇತಿ ತಗೊಂಡು ಕಲ್ಲಂಗಡಿ ಹಚ್ಚಿದೆವು. ನಾವು ಫಸ್ಟ್ ಹಚ್ಚಿದ್ದು 3 ಜನ ಸರ್, ಮುಂದೆ 8 ಜನ ನಾವು ಬೆಳೆದ ಮೇಲೆ ಮುಂದೆ ಬೆಳೆಗೆ ಸ್ಟಾರ್ಟ್ ಮಾಡಿದ್ರು ಕಲ್ಲಂಗಡಿ. ಒಂದ್ ಏನದ ಕಲ್ಲಂಗಡಿದಾಗ ಸಮಸ್ಯೆ ಅಂದ್ರೆ ಸರ್, ಒಂದೇ ಸಲ ಮಾರ್ಕೆಟ್ಗೆ ಬರ್ತದ. ಆ ಮಾರ್ಕೆಟ್ ಬಂದಾಗ ರೇಟ್ ಏನಿದ್ರು ಬಿ ಹಾಕೇಬೇಕು, 5 ರೂಪಾಯಿ ಇದ್ರು ಹಾಕೇಬೇಕು, 15 ರೂಪಾಯಿ ಇದ್ರು ಹಾಕೇಬೇಕು, ಅಲ್ಲಿ ಹೊಡೆತ ಬೆಳೆಯುತ್ತೆ ಸರ್. ಅದಕ್ಕಾಗಿ ನಮ್ಮ ಭಾಗದಾಗ ಜರ ಕಲ್ಲಂಗಡಿ ಬೆಳೆಯೋದು ಕಡಿಮೆ ಆಗ್ಯದ ಸರ್. ತಾವು ಮೊದಲು ಬೆಳೆದ್ರಿ? ಬೆಳೆದಿನಿ ಸರ್, ಬೆಳೆದಿನಿ. ಎಕರೆಕ 15 ಟನ್ ಅಂತ ಬೆಳೆದಿತ್ತು. ಬಟ್ ಮಾರ್ಕೆಟ್ ಪ್ರಾಬ್ಲಮ್ ಆಗುತ್ತೆ ಸರ್, ಅದಕ್ಕಾಗಿ ಕಲ್ಲಂಗಡಿ ಬಿಟ್ಟು. ಮಾರ್ಕೆಟ್ ಪ್ರಾಬ್ಲಮ್ ಆಯ್ತು ನಿಮಗೆ? ಪ್ರಾಬ್ಲಮ್ ಅಂದ್ರೆ ಅದೇ ಸರ್, ನಮ್ಮ ಬಾಲ್ ಯಾವಾಗ ಬರ್ತಾ ಅವಾಗ ರೇಟ್ ಬಿತ್ತಂದ್ರ ಖರ್ಚು ಹಚ್ಚದ ಸರ್. ಅಲ್ಲಿ ಕಲ್ಲಂಗಡಿದಾಗ ಮಲ್ಚಿಂಗ್, ಡ್ರಿಪ್, ವಾಟರ್ ಸೋಲೇಬಲ್, ಫರ್ಟಿಲೈಸರ್ ಹಾಕ್ಬೇಕು, ಹಿಂಗ ಖರ್ಚು ಹಚ್ಚಿದ ಸಲಂಗ ಜರಾ ಬಿಟ್ಟಿವ್ ಸರ್ ಅದ ಕಲ್ಲಂಗಡಿ. ಈಗ ಬೇರೆ ಬೆಳೆ ಅಂದ್ರೆ ಈಗ ಅದೇ ನಿಂಬಿ, ನುಗ್ಗಿ. ಈಗ ಹೊಸ ಬೆಳೆ ಅಂದ್ರೆ ಒಂದು ರೇಷ್ಮೆ ಒಂದ್ 2 ಎಕರೆ ಮಾಡಿನ ಸರ್. ರೇಷ್ಮೆ ನಮ್ ಪಕ್ಕದ ಊರದಾಗ ಅಲ್ಲಿ ಲಾಡಂತಿ ಅಂತೇಳಿ ಊರದ ಸರ್, ಬಸವಕಲ್ಯಾಣ ತಾಲೂಕದ. ಅಲ್ಲಿ ಒಬ್ರು ರೈತರು 2-2.5 ಎಕರೆ ಮಾಡಿರೋ ಅವರು. ಅಲ್ಲಿ ಬಹಳ ದಿನ ಹಿಡಿದು ಮಾಡಕತ್ತಾರ ಸರ್ ಅವರು, ಒಂದ್ 8-10 ವರ್ಷದಿಂದ ಹಿಡಿದು ಮಾಡಕತ್ತಾರ. ಒಂದ್ 100 ತತ್ತಿ ತಂದ್ರ ಅಂದ್ರೆ ಅವರು 100 ಕೆಜಿ ಇಳುವರಿ ತೆಗೀತಾರ ಅವರು. ಹಂಗಾಗಿ ಚಲೋ ಅದ ಇದು ಮಾಡ್ರಿ, ಒಂದ್ ವರ್ಷನಾಗ 6 ಬೆಳಿ ಬರ್ತಾವ ಅಂತ ಹೇಳೋರು ಅವರು. ಅವ್ರ ಮಾರ್ಗದರ್ಶನ ಆಮ್ಯಾಗ ನಮ್ಮ ಆಳನ್ ತಾಲೂಕದಾಗ ನಮ್ಮ ಭಾಗದ ಆಫೀಸರ್ ಬಸಲಿಂಗಪ್ಪ ಸರ್ ಅಂತ ಹೇಳಾರ, ಅವರಿಗೂ ಭೇಟಿ ಮಾಡಿನಿ. ಅವ್ರ ಬಿ ಮಾಡ್ರಪ್ಪ ರೇಷ್ಮೆ ಚಲೋ ಅದ ಅಂತ ಹೇಳಿ ಊರಿಗೆ ಬಂದಿರು. ಬಂದು ಅವ್ರಿಗೆ ಎಷ್ಟು ಎಳೆಯದ ಅದಿಟ್ಟು ಹೇಳ್ಯಾರ್ರಿ. ಬೇರೆ ಬೇರೆ ರೈತರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಂಡು ರೇಷ್ಮೆದಾಗ ಮಾಡಿತೀನಿ ಸರ್. ಈಗ ಒಂದ್ಸಲ ಕಟಾವ್ ಮಾಡಿನ ಸರ್ ಅದು. ಈಗ ಕಟಾವ್ ಮಾಡಿದ್ಮ್ಯಾಗ ಈಗ ಫೆಬ್ರವರಿ 3ನೇ ತಾರೀಕು ತನ ಬೆಳೀತದ ಅದು. ಫೆಬ್ರವರಿ 3ನೇ ತಾರೀಕಿಗೆ ನಮ್ಮಲ್ಲಿ ತತ್ತಿ ಬರೋವ ಸರ್. ಅಂದ್ರೆ ಈ ಸಲ ನೀವು ಶುರು ಮಾಡಿರಿ? ಹೌದು ಸರ್. ಈ ಸಲ ಶುರು ಮಾಡಿರಿ, ನಿಮಗ ಅನುಭವ ಹೆಂಗದ, ಹೆಂಗ ಅನಿಸ್ತದ ನಿಮಗ? ಯಾಕಂತಂದ್ರೆ ನಿಮ್ಮ ಸ್ನೇಹಿತರು ಬೆಳೆದಾರ ಅಂತ ಹೇಳಿದ್ರಿ. ಈಗ ಅವ್ರು ಬೆಳೆದೇ ಪ್ರಕಾರ ಅಂದ್ರೆ ಎರಂಡಿಗೆ ತಳ ಒಂದು ಊರದ ಸರ್, ಬಸವಕಲ್ಯಾಣ ತಾಲೂಕದಾಗ. ಆ ಎರಂಡಿಗೆ ಊರಾಗ ಒಬ್ಬ ರೈತರ ಮಿಲಿಂದ ತಳೆ. ಆ ಮಿಲಿಂದ ಅವ್ರು ಒಂದೂವರೆ ಎಕರೆನೇ ಜಮೀನ್ ಅದ ಅವ್ರದ್ದು. ಒಂದೂವರೆ ಎಕರೆದಾಗ ರೇಷ್ಮೆ ಬೆಳೆದವರು. ಒಂದ್ ವರ್ಷಿಗೆ 5-6 ಲಕ್ಷ ರೂಪಾಯಿ ಆದಾಯ ತೋರಿಸ್ತಾರ ಅವರು. ಅದ ಬೀದಷ್ಟು ಹೆಂಗದ ಅಂದ್ರೆ, ಒಂದ್ 100 ಹುಳ ತಂದ್ರಂದ್ರೆ 100 ಕೆಜಿ ಆಗ್ತದ. 500 ರೂಪಾಯಿ ರೇಟ್ ಹೇಳಿದ್ರ 50,000 ರೂಪಾಯಿ ಆತ ಸರ್. 200 ಹುಳ ಕಂಪಲ್ಸರಿ ತರ್ತಾರ ಅವ್ರು. ಒಂದೂವರೆ ಎಕರೆ ಅವ್ರದ್ದು 8-9 ವರ್ಷ ಪ್ಲಾಟ್ ಅದ. ಆ ಪ್ಲಾಟಿಗೆ ಕಂಪಲ್ಸರಿ 200 ಹುಳ ಮೈತಾವ್. ಅಷ್ಟು ಸೊಪ್ಪ ಬರ್ತದ ಅದು. 200 ಹುಳ ಅಂದಾಗ 1 ಲಕ್ಷ ರೂಪಾಯಿ ಆಯ್ತು ಸರ್. ಒಂದ್ ವರ್ಷಕ್ಕೆ ಇಲ್ಲಂದ್ರು 6-7 ಬೆಳೆ ತೆಗಿತಾರ ಅವ್ರು. ಅಡ್ಡಿ ಇಲ್ಲ, ಆದ್ರೆ ಅದು ಬಹಳ ಸೂಕ್ಷ್ಮ ಇರ್ತಾವ ರೇಷ್ಮೆ ಹುಳುಗಳು. ಅವುಗಳನ್ನ ನಾವು ಸರಿಯಾಗಿ ಪೋಷಣೆ ಕೊಟ್ಟು ಸಾಕಬೇಕು. ಸೋಂಕಿರಲಾರದಂತಹ ರೂಮ್ಗಳಲ್ಲಿ ಅವುಗಳನ್ನ ಸಾಕಬೇಕಾಗ್ತದೆ. ಈ ಎಲ್ಲಾ ತಯಾರಿ ತಾವು ಮಾಡ್ಕೊಂಡಿದ್ದೀವಿ. ಈಗ ಸದ್ಯ ಶೆಡ್ ಮಾಡಿದೀವಿ ಸರ್. ಈಗ ಶೆಡ್ ಮಾಡಕತ್ತಾಗ ಮಿಲಿಯನ್ದವರಿಗೆ ಲಾಡಂತೇವ್ರಿಗೆ ಅವ್ರಿಗೆ ಬಂದು ತೋರಿಸಿನಿ ಸರ್. ಇದು ಶೆಡ್ ಸೂಕ್ತದ, ಜಾಗ ಸೂಕ್ತದ ಎಲ್ಲ ನೋಡ್ರಿ ಅವರು. 100% ಸೂಕ್ತದ ಇದು ಮಾಡ್ರಿ ಅಂತ ಹೇಳಾರ. ಒಟ್ಟಾರೆ ಟೋಟಲಿ ಅಲ್ಲಿ ರೇಷ್ಮೆ ಶೆಡ್ ಇದ್ದಲ್ಲಿ ಹವಾ ಚೆನ್ನಾಗಿ ಆಡ್ಬೇಕು ಅಷ್ಟೇ ಸರ್. ಅಂತ ಪ್ರದೇಶದಾಗ ನಾವು ಶೆಡ್ ರೆಡಿ ಮಾಡೋಗಿತ್ತೀವಿ. ಈಗ ಇನ್ನೊಂದು ವಾರನಾಗ ಮುಗಿತು ಸರ್ ಶೆಡ್. ಮುಗಿದ ಮೇಲೆ ರೇಷ್ಮೆ ಚಾಲು ಮಾಡ್ತೀನಿ. ಬೇರೆ ಎಲ್ಲಾ ಬೆಳೆದಾಗ ಬಿ ಹೆಚ್ಚಿನ ಲಾಭ ಅದ ಸರ್. ಬಟ್ ಈ ತೊಗರಿ ಅದು ಹೆಂಗ್ ಮಾಡೋಗಿದ್ರಿ, ಅವಾಗ ಅವಾಗ ಕೈ ಕುಡಿದ್ರಿ. ಕೈ ಕುಡಿದ್ರಿ ಅಂದ್ರೆ ಹೋದ ವರ್ಷ ನೆಟ್ಟಿ ಹೋಯ್ತು, ಈ ವರ್ಷ ಅಂತದೇನು ಆಗಿಲ್ಲ. ಬಟ್ ಇಳುವರಿ ಇದಾಗ ಕಮ್ ಅದ ರೀ. ನಾನು ನೀರಾಕಿನಿ ಸರ್, ಬೇರೆ ರೈತರದ್ದು ಇಳುವರಿ ಕಮ್ ಅದ ಸರ್, ಬಹಳ ಕಮ್ ಅದ. ಅದು ಬಿಜೆಪಿ ಅವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ GRG ಏರ್ಟೆಲ್ ಅವನ ಹತ್ತಿರ ಕೊಟ್ಟರು. ಸೀಡ್ಸ್ ಪ್ರೊಡಕ್ಷನ್ ಅದ ಸರ್, ಮರಳಿನ ಅವರಿಗೆ ಕೊಡೋದೋತ್ಪಾದನೆ ಮಾಡಿ ಕೊಡ್ತೀನಿ. ಲಾಸ್ಟ್ ಟೈಮ್ ಬಿ ಮಾಡಿ ಸರ್, ನಾ ಒಳ್ಳೆ ರೇಟ್ ಸಿಕ್ಕದ ನಂಗೆ ಆ ಬೀಜೋತ್ಪಾದನೆ ಮಾಡಿ ಕಡೆಯಿಂದ. ರೇಟ್ ಹೆಂಗದ? ಹೋದ ವರ್ಷ ಬೀಜೋತ್ಪಾದನೆ ಕೊಟ್ಟಾಗ ಸರ್ 9,100 ರೂಪಾಯಿ ನಂಗೆ ಯಾವಾಗ ಬೀಜ ತಂದು ಕೊಟ್ಟಿನ ಅವ್ರಿಗ ಆಳೆಗೆ ಕೊಟ್ಟರು ಸರ್. ನಂಗದು ಒಂದ್ ತಿಂಗಳದಾಗ ಕೊಟ್ಟ ಮ್ಯಾಗ ಈಗ ಒಂದ್ ವಾರ ಹಿಂದೆ ನಂಗೆ ಅದು ಇನ್ಸೆಂಟಿವ್ ಅಂತ ಬಂದ ಸರ್, ಕೇಂದ್ರ ಸರ್ಕಾರದಿಂದ ಬರ್ತದೆ. ಇನ್ಸೆಂಟಿವ್ ನೇ 3,750 ರೂಪಾಯಿ ಬಂದ ಸರ್ ಪ್ರತಿ ಕ್ವಿಂಟಲ್ ಗೆ. ನಂಗೆ ಸಮೀಪ 13,000 ರೂಪಾಯಿ ಕ್ವಿಂಟಲ್ ಬಂದ ಸರ್. ಪ್ರತಿ ಕ್ವಿಂಟಲ್ಗೆ 13,000 ರೂಪಾಯಿ ಅಂದಾಗ ತೊಗರಿದ್ವಿ, ಚಲೋನೇ ಆಗ್ತದೆ. ಹೌದು ಮತ್ತೆ ಹೌದು. ಅದ್ರೊಳಗೆ ನೀವು ಬೀಜೋತ್ಪಾದನೆ ಒಂದ್ ಮಾಡ್ತಾ ಇದ್ದೀರ? ಬೀಜೋತ್ಪಾದನೆ ಅದೇ ಹೇಳಿದ್ದೀನಿ ಸರ್. ಶುರು ಮಾಡಿದಾಗಿಂದ ಬೀಜೋತ್ಪಾದನೆ ಮಾಡ್ತಾ ಇದ್ದೀರಿ? ಇಲ್ಲ ಸರ್, ಈ ಕಡೆ ಒಂದ್ 2-3 ವರ್ಷ ಆಯ್ತು ಸರ್ ಬೀಜೋತ್ಪಾದನೆ ಮಾಡಿತ್ತು. ಈಗ ಲಾಸ್ಟ್ ಇಯರ್ ಬೀದರ್ಕ್ ಇಯರ್ಸ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್, ಅಲ್ಲೊಬ್ಬರು ಬುಳ್ಳಾ ಸರ್ ಕೇಳ್ರ, ಆ ಬುಳ್ಳಾ ಸರ್ ಅವರು ಇದು ಕೊಟ್ಟರು ಸರ್ ನಂಗೆ DSB 21 ಸೋಯಾಬಿನ್, ಅವರಿಗೂ ಅದು ಬೀಜೋತ್ಪಾದನೆ ಮಾಡಿ ಕೊಟ್ಟಿನಿ ಸರ್. ಈಗ ಈ ವರ್ಷ ಬಿ ಕೊಟ್ಟರು, ಈ ವರ್ಷ ಬಿ ಮನೆ ಹೋಗಿ ಕೊಟ್ಟು ಬಂದಿನಿ ಸರ್ ಅಲ್ಲಿ ಬೀಜೋತ್ಪಾದನೆಗೆ ಕೊಟ್ಟು ಬಂದಿನಿ ಅವ್ರ ಬಲ್ಲಿ. ಅದು ಇನ್ನ ಜರ್ಮನೇಷನ್ ಚೆಕ್ ಮಾಡಿಸಿ ಇನ್ನ ಪೇಮೆಂಟ್ ಮಾಡ್ತಾರ, ಇನ್ನ ಮಾಡಲಿ ಪೇಮೆಂಟ್ ಆತ. ಬೀಜೋತ್ಪಾದನೆದಿಂದ ಬಿ ರೈತರಿಗೆ ಬಹಳ ಅನುಕೂಲ ಆತ ಸರ್. ಒಂದೇನ್ ಸಮಸ್ಯೆ ಆತ ಬೀಜೋತ್ಪಾದನೆದಿಂದ ರೈತರಿಗೆ ಅಂದ್ರ, ಪೇಮೆಂಟ್ ಲೇಟ್ ಆತ. ಒಂದ್ ವರ್ಷ ರೂಢಿ ಬಿತ್ತಂದ್ರ ಲೇಟ್ ಅಂದ್ರೆ ಎಷ್ಟು ಲೇಟ್ ಆಗ್ತದೆ? ಈಗ ಚೀಲ ಅಂದ್ರೆ ಸರ್ ಒಯ್ದು ಮಾರ್ಕೆಟ್ ಹಾಕಿದಾಗ ಅವತ್ತಿಂದ ಅವತ್ತು ರೊಕ್ಕ ಬರ್ತದೆ. ಬೀಜೋತ್ಪಾದನೆದಾಗ ಅದು ಆಗಲ್ಲ. ಈಗ ನಾವು ಒಯ್ದು ಅಲ್ಲಿ ಕೊಡ್ಬೇಕು, ಅವ್ರು ಗ್ರೇಡಿಂಗ್ ಮಾಡ್ಕೋತಾರೆ. ಗ್ರೇಡಿಂಗ್ ಮಾಡ್ಕೊಂಡು ರಿಜೆಕ್ಟ್ ಮಾಲ್ ವಾಪಸ್ ಕೊಡ್ತಾರೆ. ಗ್ರೇಡಿಂಗ್ ತೊಗೊಂಡು ಮಾಲೀಗ ಬಿಲ್ ಆಗ್ಬೇಕಾದ್ರೆ 1 ತಿಂಗಳು ಬೇಕು ಕನಿಷ್ಠ. 1 ತಿಂಗಳದಾಗ ಅವ್ರು ನಮಗೆ ಪೇಮೆಂಟ್ ಅಂತ 100% ಕಾಯಬಹುದು. ನಮ್ಮ 1 ತಿಂಗಳು ಕಾಯಬಹುದ್ರಿ. ನೆಕ್ಸ್ಟ್ ಇದು ಇನ್ಸೆಂಟಿವ್ ಏನ್ ಬರ್ತದೆ, ಅದಕ್ಕೆ 4-5 ತಿಂಗಳು ಕಾಯ್ಬೇಕಾಗ್ತದೆ. ಒಂದ್ಸಲ ರೂಢಿ ಬಿತ್ತಂದ್ರೆ 100% ಜಾಸ್ತಿ ರೈತರು ಹೋತಾರೆ ಅಂತ ನಂಗೆ ಅನಿಸ್ತದೆ. ಬೀಜೋತ್ಪಾದನೆ ಯಾಕಂತಂದ್ರೆ ನಿಮಗೆ ರೇಟ್ ಹೆಚ್ಚಿಗೆ ಬರ್ತದೆ, ಸ್ವಲ್ಪ ತಾಳ್ಕೋಬೇಕಾಗ್ತದೆ. ಒಂದ್ ವರ್ಷದಿಂದ ಸಿಲ್ಲಾಕ್ ಬಿತ್ತಂದ್ರೆ ಹಿಂಗ ಮತ್ತೆ ನಿಮ್ಮ ನೋಡಿ ಯಾರಾದ್ರೂ ಬಂದ್ರ ಸರ್ ಈ ವರ್ಷ ಮಾತಿ 3 ಜನರು ರೈತರದು ಬೀಜೋತ್ಪಾದನೆಗೆ ಕುಡಕ ಎಲ್ಲಾ ವ್ಯವಸ್ಥೆ ಆಗದ್ರಿ. ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡೋಗ್ಯಾರ ಪ್ಲಾಟ್ಗಳು. ಬೇರೆ ರೈತರಿಗೆ ಕುಡಕ ರೆಡಿ ಅರ ಸರ್ ಈ ವರ್ಷ. ಈಗ ಮುಂದೆ ಆದ್ರೆ ಬಿ ಈಗ ತೊಗರಿ ಇದು ಹೆಂಗ್ ಮಾಡುತ್ತೆ ಸರ್, ಒಂದಿನ 9,000 ಆಗ್ತದ, ಒಂದಿನ 8,000 ಆಗುತ್ತೆ, ರೇಟ್ ಹೆಚ್ಚು ಕಡಿಮೆ ಆಗುತ್ತೆ. ಅದ ಕಡೆಯಿಂದ ಈ ಬೇರೆ ರೈತರು ಬಿ ನೆಕ್ಸ್ಟ್ ಇಯರ್ ನಮಗ್ ಬಿ ಅವು ಬೀಜೋತ್ಪಾದನೆ ಬೀಜ ಇಸ್ಕೊಡ್ರಿ, ನಾ ಇಸ್ಕೊಡೋದೇನಿಲ್ರಿಪ್ಪ, ಅಲ್ಲಿ ಅವ್ರು ವಿಜ್ಞಾನಿಗಳು ನಿಮ್ಗೆ ಸಲಹೆ ಕಾಯ್ಕತ್ತಾರ, ಹೋರ್ ನೀವು ಹೇಳಿನಿ ಇಲ್ಲಿ ನೀವು ಸಂಘಟ ಬರ್ರಿ ಅಂದ್ರಿ, ಆಯ್ತು ಸರ್ ಹೋಗಮ್ ಅಂತ ಹೇಳಿ. ನೆಕ್ಸ್ಟ್ ಇಯರ್ ಆದ್ರೆ ಬೀಜೋತ್ಪಾದನೆಗೆ ಏನೇ ಜಾಸ್ತಿ ಆಗ್ತದೆ ಸರ್ ನಮ್ಮಲ್ಲಿ. ಅಂದ್ರೆ ಬೀಜೋತ್ಪಾದನೆ ಮಾಡೋದ್ರಿಂದ ನಮ್ಮ ರೈತರಿಗೂ ಕೂಡ ಬಹಳಷ್ಟು ಅನುಕೂಲ. ಈಗ ಬೀಜ ಇತ್ತು ಅಂತಂದ್ರೆ ನಾವು ಅದನ್ನ ಬೇರೆ ಬೇರೆ ಕಡೆ ರೈತರಿಗೆ ಪ್ರೇರಣೆ ಕೂಡ ಕೊಡಬಹುದು, ಹೆಚ್ಚಿಗೆ ಬೆಳೀರಿ ಒಳ್ಳೆ ಬೀಜಗಳದಾವ ಅಂತ ಹೇಳಿ. ಅದೇ ಆದ್ರೆ ಸರ್ ಬೀಜೋತ್ಪಾದನೆ ಮಾಡಿದ ಮೇಲೆ ಬೀಜ ಅವ್ರು ತೊಗೊಂಡೇ ಕೊಡ್ತಾರಲ್ಲ ಸರ್, ನಮ್ ಕಡೆಯಿಂದ ತೋಕಾಗಲ್ಲ. ಅಡ್ಡಿಲ್ಲ, ಈಗ ಏನು ನಿಮ್ ಕಡೆ ಬೀಜ ಸಿಗ್ತಾವಂತ ರೈತರಿಗೆ ಗೊತ್ತದ? ಬೀಜರೇನೋ ಬಹಳ ದಿನದ ಹಿಡಿದು ಕುಡುಗುತ್ತೀನಿ ಸರ್ ನಾ. ಕೃಷಿ ವಿಜ್ಞಾನ ಕೇಂದ್ರ ಈಗ 2-3 ವರ್ಷ ಆಯ್ತು ಕುಡುಗಿತೀವಿ. ಇದಕ್ಕ ಮೊದಲು ನಾ ಬೀಜ ಕೊಟ್ಕೋತಾ ಇದ್ದೀನಿ. ಗಜರಿ ಬೀಜ ಕೊಡ್ತೇವ್ರಿ ನಮ್ಮಲ್ಲಿ, ಗಜರಿ ನಮ್ಮಲ್ಲಾಗೆ ಬೀಜ ಬೆಳೆದು ಅದೇ ಬೀಜ ಕೊಡ್ತೀವಿ. ಒಂದ್ ಗಜರಿ ಬೀಜ 200 ರೂಪಾಯಿ ಸೇರ್ ಹೋಗ್ತದೆ ಸರ್ ನಮ್ಮಲ್ಲಿ. ಅದ್ರಾಗ ನಮ್ಮ ಜಿಲ್ಲಾದಾಗ ನಂಗ ಅನ್ಸ್ಬಿಟ್ಟು ನಮ್ಮ ಊರಾಗ ಹೈಯೆಸ್ಟ್ ಗಜರಿ ಇದೆ ಸರ್ ನಮ್ಮ. ಗಜರಿಗೆ ಬಹಳ ಎಷ್ಟು, ಒಂದ್ ದಿವಸಿಗ್ರಿ 60 ಪ್ಯಾಕೆಟ್ ಪಿಕಪ್, 5 ಪಿಕಪ್ ಹೋಗ್ತಾವ್ ಸರ್ ನಮ್ಮಲ್ಲಿ. ಡೈಲಿ ಒಂದ್ 300 ಪ್ಯಾಕೆಟ್ ಈ ಕಲಬುರಗಿ ಮಾರ್ಕೆಟ್ಗೆ ಬರ್ತದೆ. ಬೇರೆ ಕಡೆ ಎಲ್ಲಿ ಮಾರಲ್ಲ ಸರ್, ಅದು ನಮ್ ಗಜರಿ ಈ ಕಲಬುರಗಿ ಮಾರ್ಕೆಟ್ದಾಗ ಹೈಯೆಸ್ಟ್ ಮಾರ್ತದ. ಒಂದ್ ಎಕರೆಕ 15 ಟನ್ ಗಜರಿ ಬರ್ತದೆ ಸರ್. 15 ಟನ್ 15 ಟನ್ ಮೂರ್ ಎಕರೆದಾಗ ಒಂದಾಗಣ ಒಂದು ಬರೀ ಗಜರಿ ಪ್ಲಾಟ್ ಇರ್ತದೆ ಸರ್. ಗಜರಿ ತಗೊಂಬೋದು, ಮತ್ತೊಂದ್ ಪ್ಲಾಟ್ ಆಗಲ್ಲ. ಸಣ್ಣ ಪ್ಲಾಟ್ ಅಂದ್ರೆ ಒಂದ್ 10-12 ಗುಂಟೆದೆ ಮಾಡ್ಬೇಕಾಗ್ತದೆ ಸರ್. ಅದು ಜಾಸ್ತಿ ಏರಿಯಾ ಮಾಡಿದೆ ಅಂದ್ರೆ ನಾವು ಅಗಳು ತೆಗಿಬೇಕಾಗ್ತದ. ಅಗಳು ತೆಗಿಯೋ ಟೈಮ್ ಏನಾಗ್ತದ, ಅಲ್ಲಿ ಒಣಗ್ತಿರೋದು ಏರಿಯಾ, ಒಣಗದಂದ್ರೆ ಹಾರ್ಡ್ ಆಗ್ತದೆ. ಈಗ ಇದೊಂದ್ ಪ್ಲಾಟ್ ಗೆ ಒಂದ್ ವಾರ ಟೈಮ್ ಕೊಟ್ಟು ಮತ್ತೊಂದ್ ಪ್ಲಾಟ್ ಹಾಕೋದು ಅಂದ್ರೆ ಹಿಂಗ ಒಂದ್ ವಾರ 10 ದಿವಸ ಒಂದೊಂದ್ ಪ್ಲಾಟ್ ಮುಖ ತಗೋಬೇಕು, 10-12 ಗುಂಟೆ ಆ ಟೈಪ್ ಅದ ಸರ್. ಬಿತ್ತನೆ ಮಾಡೋದು, ಆಮೇಲೆ ಕೊಯ್ಲು ಮಾಡೋದು ನಡೆದೇ ಇರ್ತದೆ, ಕಂಟಿನ್ಯೂ ನಡೆದೇ ಇರ್ತದೆ ಸರ್. ಇದ್ರ ಜೊತೆಗೆ ನೀವು ಹೈನು ಕೂಡ ಮಾಡ್ತಾ ಇದ್ರಿ? ಹೈನು ಸರ್ ನಮ್ಮಲ್ಲಿ ಗಿರ್ ಆಕಳ ತರಬೇಕಂತ ನಾನ್ ತಲೆಗೆ ವಿಚಾರ ಬತ್ರಿ. ಹಿಂಗೆ ಒಂದು ವಿಡಿಯೋ ನೋಡಿದ್ರಿ ಬೆಂಗಳೂರದು, ಗಿರ್ ಆಕಳ ತಳಿ ಹಾಲು ಚೆನ್ನಾಗಿರ್ತಾವ. ನಮ್ಮ ಹುಡುಗರಿಗೆ ಇಲ್ಲಿ ಸ್ಕೂಲಿಗರ ಸರ್, ಅವ್ರಿಗೆ ಒಳ್ಳೆ ಆಕಳ ಹಾಲೆ ಕೊಡ್ಬೇಕಂದ್ ಈ ಗಿರ್ ಆಕಳ ತಂದೇವ್ರಿ. ಈಗ ಅವೇ ಗಿರ್ ಆಕಳೆ ನಮ್ಮಲ್ಲಿ ಒಂದು 5-6 ಅವ ಸರ್. ಸದ್ಯ ಹಾಲು ಕೊಡವೆ 4 ಆಕಳವ, ಬೇರೆ ಇನ್ನ ಗೊಬ್ಬ ಅವ ಕರುಗಳವ, ಒಟ್ಟೊಂದು 10 ಆಕಳವ ಸರ್. ಒಂದ್ ಆಕಳ ಒಂದ್ ದಿವಸ 10 ಲೀಟರ್ ಹಾಲು ಕೊಡ್ತದೆ ಸರ್. ಅದು ಎರಡ್ ಟೈಮ್ ಅದಕ್ಕೆ ಬರಡ ಕೊಡ್ತೇವ್, ಮೇವ್ ಹಾಕ್ತೇವ್ ಅಷ್ಟೇ, ಹಸಿ ಮೇವ್ ಹಾಕ್ತೇವ್, ಮೆಂಕಿಜೋಳ ಕಡಜೋಳ ಹಾಕ್ತೇವ್ರಿ. ಅಷ್ಟರ ಮ್ಯಾಗ 10 ಲೀಟರ್ ಹಾಲು ಕೊಡ್ತದೆ ಸರ್. ಒಂದ್ ಆಕಳ 10 ಲೀಟರ್ 10 ಲೀಟರ್ ಹಾಲು ಕೊಡ್ತದೆ ಸರ್. ಎಷ್ಟು ಆಗ್ತದೆ ನಿಮ್ಗೆ ಹಾಲು ಮತ್ತೆ ದಿವಸ? ನಮ್ಮಲ್ಲಿ ಈಗ ಸದ್ಯ 4 ಆಕಳದಾಗ ಒಂದ್ ಆಕಳದ್ರೆ ಮನೆಗೆ ತೋತೇವ್ ಸರ್. ನಾವು 3 ಆಕಳದ 20-30 ಎವರೇಜ್ದಾಗ ಹಾಲು ಡೈರಿಗೆ ಹಾಕ್ತೇವ್ ಸರ್. ಡೈರಿಗೆ ಹಾಕ್ತೇವೆ, ಡೈರಿ ನಂಬಲ್ಲಿ ಡೈರಿದಾಗ 38-38 ರೇಟ್ ಕೊಡ್ತಾರ ಸರ್ ಪ್ರತಿ ಲೀಟರ್ಕ. ಸಾಯದನ ಒಂದ್ 5 ರೂಪಾಯಿ ಬರ್ತದೆ ಸರ್. ನಿಮ್ದು ಫ್ಯಾಟ್ ಹೆಚ್ಚಿತ್ತಂದ್ರೆ ಮತ್ತೆ ಈ ಆಕಳುಗಳದಾಗ್ರೆ ಇಷ್ಟೇ ಹೊಂಟದ ಸರ್ ಫ್ಯಾಟ್. ನಾವು ಏನ್ ಹಾಕೋಗಿದ್ದೇವೆ ಅದು ಕುಲ್ಲ ಮೇವ. ಈಗ ಅವ್ರು ಡೈರಿದವ್ರಿಗೆ ಕೇಳೋಣ, ಒಂದೊಂದ್ ದಿನ ಯಾವಾಗ ಕಳಕಿ ಹಾಕಿದ್ವಿ ಅಂದ್ರೆ ಜಾಸ್ತಿ ಬರುತ್ತೆ, ಆಳಾಗ 40 ರೂಪಾಯಿ ಕೊಡ್ತಾರೆ. ಹಿಂಗ ಅದು ಜರ ಹೆಚ್ಚಕಮ್ಮ ಎಮ್ಮಿಯಿಂದ ಫ್ಯಾಟ್ ಒಂದ್ ಸ್ವಲ್ಪ ಹೆಚ್ಚಾಗಿರ್ತದೆ, ಎಮ್ಮಿಲಿಂದ ಫ್ಯಾಟ್ ಹೆಚ್ಚಿರ್ತದೆ ಸರ್. ಬಟ್ ಹಾಲು ಇದರಟ್ಟು ಎಮ್ಮಿ ಕೊಡಲ್ ಸರ್. ಒಂದು ಎರಡನೇದು ಆ ಎಮ್ಮಿ ಕರುಗಳು ಮಾರಾಟ ಆಗಲ್ ಸರ್. ಈಗ ಅದು ಗಂಡ ಕರ ಹುಡ್ತಂದ್ರೆ ಅದು 1500-2000 ರೂಪಾಯಿ ಮಾರತ್ವ. ಇದು ಹೆಣ್ಣಿದ್ರು ಗಂಡಿದ್ರು ಒಂದ್ 2 ವರ್ಷ ಕಾಯ್ದೆ ಅಂದ್ರೆ 20-25 ಸಾವಿರ ರೂಪಾಯಿ ಇದ್ರಾಗ ಬಂದೇ ಬರ್ತದೆ ಸರ್ ಆಕಳದಾಗ. ಆ ವಿಚಾರಕ್ಕಾಗಿ ಆಕಳೇ ಮಾಡ್ಬೇಕಂತ ನನ್ನ ಅನಿಸಿಕೆ ಸರ್. ಮತ್ತೆ ಈಗ ಆಕಳ ಹಾಲಿನ ಸಲುವಾಗಿ ಡೈರಿ ಅವ್ರಿ ಅದಕ್ಕೆ ಮತ್ತೆ ಹೆಚ್ಚಿಗೆ ಸಹಾಯಧನ ಅಥವಾ ಪ್ರೋತ್ಸಾಹಧನ ಅಂತ ಏನಾದ್ರು ಮಾಡಿದಾರ ಆಕಳ ಹಾಲು ಕಲೆಕ್ಟ್ ಮಾಡೋದಕ್ಕೆ? ಆಕಳ ಹಾಲಿಗೆ ಏನ್ ಕೊಟ್ಟಿಲ್ಲ ಸರ್. ಲಾಸ್ಟ್ ಟೈಮ್ ಇಲ್ಲಿ ನಮ್ಮಲ್ಲಿ ನಮ್ KMF ಕಡೆಯಿಂದ ಎಮ್ಮೆ ಹಾಲಿಗೆ 9 ರೂಪಾಯಿ ಮಾಡ್ರಿ ಸರ್. ಆಕಳ ಹಾಲಿಗೆ ಏನು ಮಾಡಿಲ್ಲ ನಾವು. ಈಗ ಮತ್ತೇನೋ ನಿನ್ನ ಮನ್ನ 1-2 ರೂಪಾಯಿ ಕಡಿಮೆ ಆಗ್ಯದ ಅಂತ ಹೇಳಿದ್ರು ಅವ್ರು ನಮ್ಮಲ್ಲಿ ಅವ್ರ ಡೈರಿ ಅವ್ರು. ನೇರವಾಗಿ ಹಾಲು ಮಾರಾಟ ಮಾಡ್ತೀರಿ, ಅದರಿಂದ ಮತ್ ನೀವೇನಾದ್ರು ತುಪ್ಪ ಮಾಡೋದು? ಮಾರಾಟಕ್ಕೇನು ಮಾಡಲ್ಲ ಸರ್, ಮನೆಗೆ ಏನು ಬೇಕಾಗ್ತದೆ ಅಷ್ಟೇ ಯೂಸ್ ಮಾಡ್ಕೋತೀವಿ ಸರ್. ಅಷ್ಟೇ ಮಾಡ್ತಾ ಇದ್ದೀರಿ. ತಾವು ಸಾವಯವ ಕೃಷಿ ಏನು ಮಾಡ್ತಾ ಇದ್ರೋ ಏನಿಲ್ಲ? ಇಲ್ಲ ಸರ್, ಇನ್ನೇ ಮಾಡಿಲ್ಲ ಸರ್. ಈಗ ಮೊನ್ನ ಒಂದು ಎರೆಹುಳು ಪಿಟ್ ಕಟ್ಟಿನ ಸರ್. ಈಗ ಆಲ್ರೆಡಿ ಅದಕ್ಕೆ ತುಂಬಿ ಹುಳಗಳು ಬಿಟ್ಟಿದ್ದೇವೆ. ಮುಂದ ಬರ್ತಕ್ಕಂತ ದಿನದಾಗ ಮಾಡ್ಬೇಕಂತ ವಿಚಾರ ಅದ ಸರ್. ಈಗ ಅದು ನಮ್ಮ ರೇಷ್ಮೆ ಏನ್ ಮಾಡಿದೇವ್ ನಾವು, ಅದಕ್ಕೆ ಒಟ್ಟೆ ಗೊಬ್ಬರ ಹಾಕಬಾರ್ದಂತ ಡಿಸೈಡ್ ಮಾಡಿದೇವು. ಆಮೇಲೆ ಅದು ರೇಷ್ಮೆ ಹಚ್ಚಿದ್ವಿ, ಹೊಸ ಹೊಲ ಅದ ಸರ್. ಅದು ಹೊಸ ಹೊಲ ಅಂದ್ರೆ ಗುಡ್ಡ ಇತ್ತದು, ಗುಡ್ಡ ಕೆದರಿ ಕಲ್ಲಾಯಿಸಿ ಹೊಸ ಜಗಿಗೆ ರೇಷ್ಮೆ ಹೊಡಿದ್ವಿ. ಅಲ್ಲಿ ಒಂಬಿ ರಾಸಾಯನಿಕ ಕಥ ಹಾಕಿಲ್ಲ ಸರ್. ಹಿಂಗಾಗಿ ಆ ಹೊಲಕರೆ ಪಕ್ಕ ಸಾವಯವದ ಮ್ಯಾಗೆ ಮಾಡ್ಬೇಕಂತ ವಿಚಾರ ಅದ. ನಮಗ ರೇಷ್ಮೆ ಮಾಡತ್ತೆ ಏನ್ ಹೇಳಿರು, ಅವ್ರಿಗೆ ಸಾವಯವದಾಗ ಮಾಡ್ರೆ ನಿಮ್ ಇಳುವರಿ ಚಂದ ಬರ್ತದ ಅಂತ ಹೇಳ್ಯಾರ. ಹಂಗಾಗಿ ಸಾವಯವ ಸ್ವಲ್ಪ ಸ್ವಲ್ಪ ಮಾಡ್ಕೋತ ಹೋಗ್ಬೇಕಂತ ವಿಚಾರ ಅದ ಸರ್. ನಿಮ್ಮ ಒಂದು ಕೃಷಿ ನೋಡಿದ್ರೆ ಬಹಳ ದೊಡ್ಡ ಏರಿಯಾ ನೀವು ಮಾಡ್ತಾ ಇದ್ದೀರಿ, ಆಮೇಲೆ ಸಾಕಷ್ಟು ಬೇರೆ ಬೇರೆ ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದೀರಿ, ಮತ್ತೆ ಇದಕ್ಕೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ? ಈಗ ನಮ್ಮಲ್ಲಿ ಯಾರು ನಿಮಗೆ ಸಹಾಯ ಮಾಡೋರು? ಹಾ ಸರ್, ಈಗ ಮನೆಯಾಗ ನಮ್ಮ ಮಿಸ್ಸಸ್ ಅವ್ರು ಭೀ ಸಹಾಯ ಮಾಡ್ತಾರೆ ಸರ್. ಆಮೇಲೆ ತಂದೆ ತಾಯಿನ ಹೊಲಕ್ಕೆ ಹೋಗಲ್ಲ, ರಿಟೈರ್ಮೆಂಟ್ ಆಗ್ಯಾರ ಅವರು. ಬೇರೆ ಕೆಲಸಕ್ಕೆ 2 ಮನುಷ್ಯರ ಸರ್, 2 ಮನುಷ್ಯರ, ಮತ್ತೆ ಹಂಗೆ ಬೇಕಾದಾಗ ಲೇಬರ್ ಸಿಗ್ತಾರೆ ಸರ್, ಮಾಡುತ್ತೀವಿ ಸರ್. ಈಗ ನೀವೆಲ್ಲ ಬೆಳಿ ಬೆಳೀತಾ ಇದ್ದೀರಿ, ಮತ್ತೆ ನಿಮಗೆ ಮಾರ್ಕೆಟ್ ಏನು ಸಮಸ್ಯೆ ಇಲ್ಲ? ಮಾರ್ಕೆಟ್ ಏನು ಸಮಸ್ಯೆ ಇಲ್ಲ ಸರ್. ನಮ್ಮಲ್ಲಿ ಪಿಕಪ್ ಅವ ಸರ್, ನಾವು ಕಡೆದ ಅಲ್ಲೇ ಹೊಲದಾಗ ಇಟ್ಟು ಬಂದ್ರೆ ಸಾಕು. ತಂತ ಅವರೇ ಹೋಯ್ತಾರ, ಮಾರ್ತಾರ, ಪಟ್ಟಿ ತಂದು ಕೊಡ್ತಾರ ಮನೆಗೆ. ನಾವೇನು ಡೈಲಿ ಮಾರ್ಕೆಟ್ ಹೋಗ್ಬೇಕೇನಿಲ್ಲ. ಅಡ್ಡಿಲ್ಲ. ಮತ್ತೆ ನಿಮಗೆ ಬೆಲೆ ಹೆಂಗ ಅನಿಸ್ತದೆ? ಈಗ ಗಜರಿ ಮಾರಾಟ ಮಾಡಿದ್ರಿ, ಬದನೆಕಾಯಿ ಮಾರಾಟ ಮಾಡಿದ್ರಿ, ನಿಂಬೆ ಮಾರಾಟ ಮಾಡಿದ್ರಿ, ನೀವು ಅಲ್ಲೇ ಹೊಲದೊಳಗಿದ್ದೆ ಮಾರಾಟ ಮಾಡ್ತೀರಿ? ಇಲ್ಲ ಸರ್, ಮಾರ್ಕೆಟ್ಗೆ ಹೋಯ್ತಾರೆ. ಇಲ್ಲ, ಮಾರ್ಕೆಟ್ಗೆ ಅವ್ರ ಗಾಡಿದವರು ಹೋಯ್ತಾರ, ಅವರೇ ಪಟ್ಟಿ ಹಾಕೊಂಡು ಬರ್ತಾರೆ. ಅದೇ ನಾವು ಅಡತಿ ಮಾಲಾಗ್ರಿ, ನಾವು ಡೈರೆಕ್ಟ್ ಫೋನ್ ಮೇಗೆ ಮಾತಾಡೋದು ಸರ್. ಇಲ್ಲಿಗೇನು ಡೈಲಿ ಬರಲ್ಲ, ಆಮೇಲೆ ಎವರೇಜ್ ಒಂದ್ ರೇಟ್ ಇದ್ದೇ ಇರ್ತದೆ. ಇದೇ ಇರ್ತದೆ ಅಂತೀರಿ? 10-20 ರೂಪಾಯಿ ಮಾಲಿನ ಮೇಗಿಂದ ಹೆಚ್ಚಕಮ್ಮ ಆತಿರ್ತದೆ. ಬಟ್ ಎಲ್ಲರಿಗೆ ಎವರೇಜ್ ಒಂದೇ ರೇಟ್ ಇರ್ತದೆ ಸರ್, ಮಾರ್ಕೆಟ್ ರೇಟೇ ಇರ್ತದೆ. ರೇಟ್ ನೊಳಗೆ ಏನು ಹೆಚ್ಚು ಕಡಿಮೆ ಅನಿಸೋದಿಲ್ಲ ನಿಮಗೆ? ಅಂದ್ರೆ ನಿಮಗೆ ಎಷ್ಟು ಬರಬೇಕಾಗ್ಯದ ನಿಮ್ಮ ಒಂದು ಉತ್ಪನ್ನಕ್ಕೆ, ಆ ರೇಟ್ ನಿಮಗೆ ಸಿಕ್ಕದಂತ ತೃಪ್ತಿ ಇರ್ತದ? ತೃಪ್ತಿ ಇರಲ್ಲ ಅಂದ್ರೆ ತೃಪ್ತಿ ಪಡ್ಕೊನೇಬೇಕಾದ ಸರ್. ಕಾರಣ ಸರ್, ಅಲ್ಲಿ ಈಗ ಮಾರ್ಕೆಟ್ ನಂಗೆ ಯಾವಾಗ ಮಾಲ್ ಹೆಚ್ಚಿಗಾಯ್ತು. ಈಗ ಗಜರಿ ರೇಟ್ 300-400 ರೂಪಾಯಿ ಮಣ ಮರ್ಯಾದ, ಮಣ ಅಂದ್ರೆ 40 ರೂಪಾಯಿ ಕೆಜಿ ತನ ಮರ್ಯಾದ ಸರ್. ನಂಬಲ್ಲಿ ಗಜರಿನೇ ನಾ ಮೇದಾಗ ಹಾಕಿದ್ ಒಂದ್ ಪ್ಲಾಟ್ ರೀ, ಜೂನ್ದಾಗ ಮಳಿ ಬರಲಿಲ್ಲ, ಮಳಿ ಬರಲ್ ಬಿಟ್ಟಿಗೆ ಪಾಸ್ ಆಯ್ತು ಸರ್. ಅದು ಮಳಿ ಬಂತಂದ್ರೆ ಫೇಲ್ ಆತಿತ್ತು. ಪಾಸ್ ಆಗಿದ ಕಡೆಯಿಂದ 40 ರೂಪಾಯಿ ಕೆಜಿ ಮರ್ಯಾದ ಸರ್. ಅದು 10 ಗುಂಟೆಕ 84,000 ರೂಪಾಯಿ ಪಟ್ಟಿ ಆಗಿದೆ ಸರ್. ಅದು ಹಂಗಾಗಿ ಈಗ ನಾವು ಒಮ್ಮೆ ಈಗ ರೇಟ್ ಆಟದಾಗ ಏನು ರೈತರು ಏನ್ ಮಾಡ್ತೀವಿ, ಎಲ್ಲರೂ ಅದೇ ಬೆಳೆಗೆ ಹೋಗ್ಬಿಡ್ತೀವಿ. ಅದೇ ಬೆಳೆಗೆ ಹೋದಾಗ ಮಾರ್ಕೆಟ್ ಬಿದ್ದೇ ಬಿಡುತ್ತೆ. ಅದಕ್ಕೆ ಯಾರು ಏನು ಮಾಡಕ್ಕಾಗಲ್ಲ ಸರ್. ಲಾಸ್ಟ್ ಟೈಮ್ ಟೊಮಾಟೋ ಆಯ್ತಲ್ಲ ಸರ್, ಹಂಗ ರೇಟ್ ಏನು ಮಾಡಕ್ಕಾಗಲ್ರಿ. ಬಟ್ ಈ ಬೇರೆ ಅಗ್ರಿಕಲ್ಚರ್ ಕ್ರಾಪ್ಗಿನ ತೋಟಗಾರಿಕೆ ಬೆಳೆಗಳದಾಗ ಜಾಸ್ತಿ ಉಳಿತು. ಅದ್ರ ಮೆಹನತ್ಗೆ ಜಾಸ್ತಿ ಇದೆ, ಉಳಿತು ಜಾಸ್ತಿ. ಅಂದ್ರೆ ಒಂದು ಪ್ಲಾನ್ ಪ್ರಕಾರ ನಾವು ಮಾಡಬೇಕಾಗ ಅಷ್ಟೇ ಸರ್. ಮಾರ್ಕೆಟ್ ಒಂದ್ ಸ್ವಲ್ಪ ನಾವು ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡಬೇಕು ಮಾಡಬೇಕಾಗ್ತದೆ ಸರ್. ಅಂದ್ರೆ ಒಂದು ವರ್ಷಕ್ಕೆ ಏನು ಇಷ್ಟೆಲ್ಲ, ಒಂದು 18 ಎಕರೆ ಜಮೀನೊಳಗೆ ಎಷ್ಟೆಷ್ಟು ನೀವು ಆದಾಯ ಖರ್ಚು ಏನು ಆಗ್ತದೆ ನಿಮ್ದು? ಖರ್ಚು ಅಂದ್ರೆ ನಂಬಲ್ಲಿ ಇದ್ದ ಮನುಷ್ಯರಿಗೆ ಒಂದು ಮನುಷ್ಯರಿಗೆ 130,000 ರೂಪಾಯಿ ಪಗಾರ ಆಗ್ತದೆ ಸರ್, 12 ತಿಂಗಳಿಗೆ. ಅಂದ್ರೆ 260,000 ರೂಪಾಯಿ ಅವ್ರ ಇಬ್ಬರಿಗೆ ಮನುಷ್ಯರಿಗೆ ಕೊಡ್ತೀವಿ. ಬೇರೆ ಅದ ಖರ್ಚು ಬರುತ್ತೆ, ಬೇರೆ ಅದ ಅಂದ್ರೆ ಒಂದು 1.5 ಲಕ್ಷ ರೂಪಾಯಿ ಲೇಬರ್ದೇ ಬರ್ತಾರೆ ಬರೀ, ಒಂದು 1.5 ಲಕ್ಷ ರೂಪಾಯಿ ರಾಸಾಯನಿಕ ಖಾತದ್ದು ಎಣ್ಣೆದು ಎಲ್ಲ ಬರ್ತಾರೆ. ಅದೊಂದು 3, ಇದೊಂದು 2.5, ಒಂದು 5.5 ಲಕ್ಷ ಹೋಗಿ ಒಂದು 5-6 ಲಕ್ಷ ರೂಪಾಯಿ ಉಳಿತು ಸರ್. ಪ್ರತಿ ವರ್ಷ 5-6 ಲಕ್ಷ 100% ಉಳಿತದೆ. ಈಗ ಬೇರೆ ಖರ್ಚು ಮಾಡ್ಕೋತ ಹೋದಂಗ ರೊಕ್ಕ ಕಲಾಸ ಆತವ, ಬಟ್ ಆದಾಯ ಅಂತೂ ಅದನ್ನ 100% ಅದ ಸರ್. ಒಂದ್ ಏನ್ ನಮಗ್ ರೈತರಿಗೆ ಏನ್ ತಪ್ಪಸೋಗತ್ತ ಅಂದ್ರ, ನೀರಾವರಿದಾಗ ನಾವು ಹೆಂಗ ಮೆಹನತ್ ಮಾಡ್ತೇವೆ, ಜರ ವಿಜ್ಞಾನಿಗಳ ಸಂಪರ್ಕದಾಗ ಹೊಸ ಹೊಸ ಬೆಳೆಗಳು ಮಾಡಿರದಾಗ ನಾವು ಹೆಂಗ ಉಪಯೋಗ ಮಾಡ್ಕೋತೀವಿ, ಹಂಗ ಆದಾಯ ಅಂತೂ 100% ಆತದೆ ಸರ್. ಇದ್ರಾಗೇನು ಸಂಶಯ ಇಲ್ಲ. ಇದ್ರೊಳಗೆ ಇನ್ನೂ ಹೆಚ್ಚಿಗೆ ಅಂದ್ರೆ ಬೇರೆ ಬೇರೆ ಒಂದು ಸುಧಾರಿತ ಕ್ರಮಗಳನ್ನ ಪದ್ಧತಿಗಳನ್ನ ಮಾಡಿಕೊಂಡು ಇನ್ನೂ ಹೆಚ್ಚಿಗೆ ಇದ್ರೊಳಗೆ ಆದಾಯ ತಗೋಬಹುದು ಅಂತ ಹೇಳಿ ನಿಮಗೆ ಅನಿಸಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಅದನ್ನ ವಿಚಾರದನ ನಿಮಗೆ? ಸರ್, ನಂಬಲ್ಲಿ ಗಜರಿ ಮಾಡಬೇಕಾದ್ರೆ ಫಸ್ಟ್ ಹರಿ ನೀರು ಮೇಲೆ ಮಾಡಿದ್ರಿ ಸರ್. ಈಗ ನಂಬಲ್ಲಿ ಫಸ್ಟ್ ತಂದ ಹಾಕಿದವ್ರು ನಾವೇ, ರೇನ್ ಪೈಪ್ ಅಂತೇಳಿ ಬಂದ ಸರ್ ಈಗ ಮಾರ್ಕೆಟ್ ನಾಗ. ಆ ರೇನ್ ಪೈಪ್ ಹಾಕಿದ ಮ್ಯಾಗ ಪ್ರತಿಯೊಬ್ಬರು ಈಗ ರೇನ್ ಪೈಪ್ ಗೆ ಹೊಂಟ್ರ ಸರ್. ಗಜರಿ ಏನಾದ್ರಿ ಬೋದಿನಾಗ ಹೇಳ್ಬೇಕ್ರ ಅದು. ರೇನ್ ಪೈಪ್ ಹಾಕೋದ್ರಲ್ಲಿ ಏನಾಗ್ತದ, ಬೋದಿನ ಮ್ಯಾಗ ಹೇಳ್ತದ ಅದು. ಬೋದಿನಾಗ ನೀರ್ ಹುಡ್ರಿ ಹೇಳ್ತದ, ಮಗ್ಗಲು ಸೈಡ್ಗೆ ಹಾಕ್ತಾರೆ. ಸೈಡ್ಗೆ ಹತ್ತಂದ್ರೆ ಗಜರಿ ಉದ್ದಾಗಲ್ ನೆಲ್ದಾಗ ಹೋಗಲ್ಲ, ಬೋದಿನಾಗ ಎದ್ದಿಸಲಕ ಉದ್ದ ಆಗ್ತದ. ಹೆಚ್ಚಿಗೆ ನೀರ್ ಡ್ರಿಪ್ ರೇನ್ ಪೈಪ್ ಡ್ರಿಪ್ ರೇನ್ ಪೈಪ್ ಯಾರು ಹೆಚ್ಚಿಗೆ ಉಪಯೋಗ ಮಾಡ್ಕೋತಾರ ಅವ್ರಿಗೆ ಹೆಚ್ಚಿನ ಆದಾಯ 100% ಆಗ್ತದೆ ಸರ್. ಅಂದ್ರೆ ಯಾವತ್ತು ನೀವು ವಿಜ್ಞಾನಿಗಳ ಸಂಪರ್ಕದೊಳಗೆ ಇದ್ದು ಈ ಒಂದು ತಂತ್ರಜ್ಞಾನವನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದೀರಿ? ವಿಜ್ಞಾನಿಗಳ ಸಂಪರ್ಕದಾಗ ಇದ್ದೇ ಇದ್ದೀನಿ ಸರ್. ಆತ್ಮೀರೆ ಶರಣಬಸಪ್ಪ ಮುರುಳ್ ಅವರ ಅನುಭವಗಳನ್ನು ಇಲ್ಲಿ ತನಕ ಕೇಳಿದ್ರಲ್ಲ, ಅವರ ಜೊತೆಗೆ ತಾವು ಮಾತಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ತಾವು ಪಡಿಬಹುದು. ಅದಕ್ಕಾಗಿ ಅವರ ನಂಬರ್ ಅನ್ನು ನಾನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9995909960 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೆಯದು ಶ್ರೀನಿವಾಸಪ್ಪ ಖಂಡೇರಾಯ ಮುರುಳವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಮಾತಾಡಿ ಅವರಿಗೆ ತಮ್ಮ 30 ವರ್ಷಗಳ ಅನುಭವವನ್ನ ಕಟ್ಟಿಕೊಟ್ಟಿದ್ದೀರಿ. ಯಾವ ರೀತಿ ನಾವು ಕೃಷಿ ಮಾಡಬೇಕು ಮತ್ತು ಸಂಪನ್ಮೂಲಗಳನ್ನ ಯಾವ ರೀತಿ ನಾವು ಬಳಸಬೇಕು ಅನ್ನೋದ್ರ ಬಗ್ಗೆ, ವಿಶೇಷವಾಗಿ ಹೆಂಗ ಈ ತಂತ್ರಜ್ಞಾನ ಅನ್ನುವಂಥದ್ದು ವಿಜ್ಞಾನ ಅನ್ನುವಂಥದ್ದು ಬದಲಾವಣೆ ಆಗ್ತಾ ಇರ್ತದ, ಹೊಸ ಹೊಸ ವಿಚಾರಗಳು ಬರ್ತಿರ್ತಾವ, ಹೊಸ ತಳಿಗಳು ಬರ್ತಿರ್ತಾವ, ಹೊಸ ತಂತ್ರಜ್ಞಾನ ಬರ್ತಿರ್ತದ, ಅದನ್ನ ನೀವು ವಿಜ್ಞಾನಿಗಳ ಸಹಾಯದಿಂದ ತಗೊಂಡು ಅದನ್ನ ಯಾವ ರೀತಿ ಬಳಸಿಕೊಂಡು ತಮ್ಮ ಪ್ರಗತಿಗಾಗಿ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಬಹಳ ಕಾಳಜಿಪೂರ್ವಕವಾಗಿ ಹೇಳಿದ್ದೀರಿ. ನಮ್ಮ ರೈತರು ಕೂಡ ಈ ಪಾಠವನ್ನ ತಗೋತಾರ ಅಂತ ಹೇಳಿ ನಾವು ಭಾವಿಸ್ತೀವಿ. ತಾವು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ರೈತರ ಜೊತೆಗೆ ಮಾತಾಡಿದ್ದಕ್ಕೆ ತಮಗೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈ ತನಕ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಬೆಳಮಗಿ ಗ್ರಾಮದ ರೈತರಾದ ಶರಣಬಸಪ್ಪ ಖಂಡೇರಾಯ ಮುರುಡ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಇಮಾಮ್ ಬಾಷಾ ಮುಜಾವರ್ ಮತ್ತು ಸಂಗಡಿಗರಿಂದ ಪಾರಿಜಾತ ಭಜನೆ ಪದಗಳು. ಯಾಕ ಕಳೆದ ಕೊಂಡ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಪಾರಿಜಾತ ಭಜನೆ ಪದ.